ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈ ಸಲದ ಸೀಸನ್ಗಳೇ ವಿಚಿತ್ರ ಆಗಿಬಿಟ್ಟು ಅಂತೇಳಿ ಅನಿಸ್ತದ. ಮಳೆಗಾಲ ಶುರುವಾಯಿತು ಆಯ್ತು ಅನ್ನೋದ್ರೊಳಗನೆ ಭರ್ಜರಿಯಾದಂತಹ ಮಳೆಯನ್ನ ನಾವು ನೋಡಿದ್ವಿ. ಇಡೀ ಸೀಸನ್ ಎಲ್ಲ ಅತ್ಯುತ್ತಮವಾದಂತಹ ಮಳೆಯನ್ನ ಈ ವರ್ಷ ನೋಡಿದ್ವಿ. ಸಾಕ್ ಸಾಕ್ ಅನ್ನೋಷ್ಟು ಮಳೆ ಆಯ್ತು, ಅತಿವೃಷ್ಟಿ ಆಯ್ತು, ಬೆಳೆ ಹಾನಿ ಆಯ್ತು, ಬಹಳಷ್ಟು ಸಮಸ್ಯೆಗಳು ಅದರಿಂದ ಉದ್ಭವ ಆದವು. ಇನ್ನು ಹೌದಪ್ಪ, ಮಳೆಗಾಲ ಮುಗೀತು, ಇನ್ನೇನು ಚಳಿಗಾಲ ಶುರು ಆಯ್ತು ಆಯ್ತು ಅನ್ನೋದ್ರೊಳಗ ಎಲ್ಲ ಕಡೆ ಚಳಿ ಆವರಿಸಿಕೊಂಡು ನಾವೆಲ್ಲ ಗಡಗಡ ನಡುಗುವಂಗ ಆಗಿಬಿಟ್ಟದ. ಮಳೆ ಬಹಳ ಆಯ್ತು, ಅದ್ರ ಜೊತೆಗೆ ಚಳಿನೂ ಕೂಡ ಈ ವರ್ಷ ಹೆಚ್ಚದ ಅಂತಾರಲ್ರಿ ಅನ್ನುವಂತ ಮಾತು ಎಲ್ಲರ ಕಡೆಯಿಂದ ಉದ್ಗಾರ ಬರ್ತಾ ಇದೆ. ಹಿಂಗಾಗಿ ಕಳೆದ 1 ವಾರ 10 ದಿವಸಗಳ ಅವಧಿ ಒಳಗ ಅತಿಯಾದಂತಹ ಚಳಿಯನ್ನ ನಾವು ನೋಡ್ತಾ ಇದ್ದೀವಿ. ಇಲಾಖೆಯವರು ಕೂಡ ಆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈ ಸಲ ಒಂದ್ ಸ್ವಲ್ಪ ಚಳಿ ಹೆಚ್ಚಿಗಿರಬಹುದು ಅನ್ನುವಂತ ಮಾತನ್ನ ಅವರು ಕೂಡ ಹೇಳ್ತಾ ಇದ್ರು. ನಡು ನಡುವೆ ಯಾವಾಗ ಶೀತ ಗಾಳಿ ಬೀಸದ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ನೀಡಿದ್ರು. ಅದೇ ರೀತಿಯಾಗಿ ಕಳೆದ ವಾರ ನಾವು ನೋಡಿದೇವಿ, ನಮ್ಮ ಉತ್ತರ ಕರ್ನಾಟಕ ಪೂರ್ವತ್ತೋಳರ ಕಲ್ಯಾಣ ಕರ್ನಾಟಕ ಭಾಗದೊಳಗೂ ಸಹಿತ ನಾವು ಅತ್ಯಂತ ಕನಿಷ್ಠವಾದಂತಹ ಉಷ್ಣಾಂಶವನ್ನ ನೋಡಿದ್ವಿ. ನಮ್ಮ ಬೀದರ್ನೊಳಗ 10-12 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನ ದಾಖಲಾಯಿತು. ಅದೇ ರೀತಿಯಾಗಿ ಉಳಿದ ನಗರಗಳಲ್ಲಿ ಕೂಡ ಕನಿಷ್ಠ ತಾಪಮಾನ ಬಹಳ ಕೆಳಮಟ್ಟದೊಳಗಿತ್ತು. ಇಲಾಖೆಯವರು ಹೇಳುವ ಪ್ರಕಾರ ಉತ್ತರ ಕರ್ನಾಟಕದೊಳಗೆ ಈ ರೀತಿ ಆಗುವಂತಹ ಸಾಧ್ಯತೆಗಳು ಬಹಳ ಇರ್ತಾವ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಬಯಲುಸೀಮೆ ಪ್ರದೇಶಗಳು, ಅದರೊಳಗ ಪೂರ್ತಿ ಒಣ ವಾತಾವರಣ ಇಲ್ಲಿರ್ತದ. ಹಿಂಗಾಗಿ ಚಳಿಯ ತೀವ್ರತೆ ಕೂಡ ಹೆಚ್ಚಾಗ್ತದ ಅನ್ನುವಂತಹ ಮಾತನ್ನ ನಾವು ಗಮನಿಸಬೇಕು. ಇರ್ಲಿ, ಚಳಿ ಅದ ಅಂತಂದ್ರ ಅದನ್ನು ನಾವು ಏನಾದರೂ ಮಾಡಿ ನಾವು ನಮ್ಮನ್ನ ನಾವು ಬೆಚ್ಚಗೆ ಇಟ್ಟುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ವಾತಾವರಣದೊಳಗೆ ಇಂತಹ ಏರುಪೇರುಗಳು ಇತ್ತೀಚಿನ ದಿವಸದೊಳಗೆ ಸಾಮಾನ್ಯ ಆಗ್ಯಾವ. ಚಳಿಗಾಲದೊಳಗೆ ಚಳಿ ಹೆಚ್ಚಾಗುವುದು, ಮಳೆಗಾಲದೊಳಗೆ ಮಳೆ ಹೆಚ್ಚಾಗುವುದು, ಬೇಸಿಗೆ ಒಳಗೆ ಬಿಸಿಲು ಹೆಚ್ಚಾಗುವುದು, ಹಿಂಗ ಈ ವಾತಾವರಣದ ಒಂದು ವಿದ್ಯಮಾನಗಳು ನಡೆದೇ ಇರ್ತಾವ. ಅದಕ್ಕೆ ನಾವು ಹೊಂದಿಕೊಂಡು ಹೋಗಬೇಕಾಗ್ಯದ ಅಷ್ಟೇ. ನನ್ನೆಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನೆಲ್ಲ ರೈತ ಮಿತ್ರರಿಗೆ ನಮಸ್ಕಾರಗಳು ತಿಳಿಸುತ್ತಾ, ಸರ್, ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ ಕೆ ವೀರಂಗಡ ಸರ್ ಮಾತಾಡ್ತಿರೋದು. ಈಗಾಗಲೇ ನಾವು 5 ತಿಂಗಳ ಅಂತರದಲ್ಲಿ ಮಳೆಯ ಒಂದು ಆರ್ಭಟ ಹಾಗೂ ಮಳೆಯ ಒಂದು ನರ್ತನ ನೋಡಿ ಎಲ್ಲ ರೈತರಿಗೆ ಬೇಜಾರಾಗಿದೆ ಸರ್. ಯಾಕಂದರೆ ಮಳೆ ಬಹಳ ಬಂದಿದೆ ಸರ್, ಎಲ್ಲಾ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ಬೆಳೆ ಹಾನಿಯಾಗಿದೆ ಸರ್. ಒಂದು ಮುಖ್ಯವಾದ ಸಂಶಯ ಏನಂದ್ರೆ ಸರ್, ಈಗಾಗಲೇ ನಮಗೆ ಆಂಧ್ರದಲ್ಲಿ ಒಂದು ಸೈಕ್ಲೋನ್ ಎಂಬ ಭೀತಿ ಅತಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ಎಲ್ಲಾ ರೈತರಿಗೆ ಒಂದು ಆತಂಕದ ವಿಷಯವಾಗಿದೆ ಸರ್. ಕೆಲವು ಮಾಧ್ಯಮಗಳಲ್ಲಿ ಮತ್ತು ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈಗಾಗಲೇ ನಾವು ನೋಡ್ತಾ ಇದೀವಿ ಸರ್, ದಯವಿಟ್ಟು ನಮಗೆ ಚಂಡಮಾರುತ ಬರುತ್ತಾ ಬರಲ್ಲ ಅಂತ ತಾವು ನಿರ್ದಿಷ್ಟವಾದ ಎಲ್ಲ ರೈತರಿಗೆ ಮನದಟ್ಟವಾಗಿ ಸಂದೇಶವನ್ನು ನೀಡಬೇಕೆಂದು. ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಮತ್ತು ಭತ್ತ ಇವಾಗ ರೈತನಿಗೆ ತಾನು ಬೆಳೆದಂತ ಮಾಲು ಕೈಗೆ ಸಿಗುವ ಒಂದು ಹಂತ ಸರ್. ಈಗ ಈ 1 ತಿಂಗಳ ನಮಗೆ ಮಳೆ ಆರ್ಭಟ ಇಲ್ಲ ಅಂದ್ರೆ ಎಲ್ಲ ರೈತರು ಬಹಳ ಖುಷಿಯಿಂದ ಇರ್ತಾರೆ ಸರ್. ಯಾಕಂದ್ರೆ ರಾಯಚೂರು ಜಿಲ್ಲೆ ಮುಂಗಾರು ಸೀಮಿತ ಸರ್, ಕಮರ್ಷಿಯಲ್ ಕ್ರಾಪ್ ಅಂತೀವಿ ಸರ್. ಹತ್ತಿ ಆಗ್ಲಿ, ಭತ್ತ ಆಗ್ಲಿ, ಮೆಣಸಿನಕಾಯಿ ಆಗ್ಲಿ ಸರ್, ಎಲ್ಲ ರೀತಿಯ ವಾತಾವರಣ ಇದೆ ಸರ್. ದಯವಿಟ್ಟು ಇದರ ಬಗ್ಗೆ ತಾವು ನಮಗೆ ಮನದಟ್ಟವಾಗಿ ಯಾವ ರೀತಿ ನಮಗೆ ವರ್ತನೆ ಇರ್ತದೆ ಎಂದು ದಯವಿಟ್ಟು ತಾವು ತಿಳಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕೋರ್ತಾ ಇದ್ದೀನಿ ಸರ್. ನಮಸ್ಕಾರಗಳು. ಆತ್ಮೀರೆ, ಈಗ ತಾವು ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿದ್ದೀರಿ. ಹಿಂಗಾರಿ ಚಟುವಟಿಕೆಗಳು ಬಹುಶಃ ಭರದಿಂದ ತಾವು ಮುಂದುವರೆಸಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ವಿಚಾರದೊಳಗಿದ್ದೀರಿ. ಅನೇಕರು ಬಿತ್ತನೆ ಮಾಡಿರಬಹುದು, ಇನ್ನೂ ಅನೇಕರು ಬಿತ್ತನೆ ಮಾಡಬೇಕಾಗಿದೆ, ಮತ್ತ ಬೆಳೆಗಳು ಕೂಡ ಇರಬಹುದು, ಅವುಗಳನ್ನ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ. ಇಂತಹ ಒಂದು ಸಂದರ್ಭದೊಳಗ ಕಳೆದ ವಾರ ನಾವು ಒಳ್ಳೆ ಬಿಸಿಲಿನ ವಾತಾವರಣವನ್ನ ನೋಡಿದ್ವಿ, ಆದ್ರೆ ಬಹಳ ಹದವಾದಂತಹ ಒಂದು ಪ್ರಸನ್ನವಾದಂತಹ ಒಂದು ವಾತಾವರಣ ನಾವು ನೋಡಿದ್ವಿ. ಬಿಸಿಲು ಅಂತಂದ್ರೆ ಈಗ ಬಹಳ ಅಪರೂಪದ ವಸ್ತು ಪದಾರ್ಥ ಆಗಿಬಿಟ್ಟದ. ಬೆಚ್ಚನೆ ಬಿಸಿಲೊಳಗೆ ನಾವು ಕೆಲಸ ಮಾಡೋದೇ ಒಂದು ಆನಂದ ಕೊಡುವಂತಹದ್ದು. ಅಂತ ಒಂದು ವಾತಾವರಣ ಕಳೆದ ವಾರ ನಾವು ನೋಡಿದ್ವಿ. ಅದೇ ರೀತಿಯಾಗಿ ರಾತ್ರಿ ಚಳಿ ಕನಿಷ್ಠ ಮಟ್ಟವನ್ನು ತಲುಪುವಂತಹದ್ದನ್ನು ಕೂಡ ನಾವು ಅನುಭವಿಸಿದ್ವಿ. ಬರುವ ವಾರದೊಳಗೆ ಯಾವ ರೀತಿ ವಾತಾವರಣ ಇರಬಹುದು ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ, ಮತ್ತ ಅದಕ್ಕ ತಯಾರಿಯನ್ನು ಕೂಡ ಅದೇ ರೀತಿಯಾಗಿ ಮಾಡೋಣ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ನವೆಂಬರ್ 19ರಿಂದ ಬರುವ ಮಂಗಳವಾರ ನವೆಂಬರ್ 25ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಬರುವ ವಾರವನ್ನ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬೇಕಾಗ್ತದೆ. ಮೊದಲಿನ ಮೂರು ದಿನಗಳು ಒಣ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ಆಮೇಲೆ ನಾಲ್ಕು ದಿವಸಗಳು ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳ್ಕೊಂಡು ಚದುರಿದಂಗ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಇದು ಎಲ್ಲಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗ ಹೇಳುದು. ಈಗ ಚಳಿಗಾಲ ಶುರು ಆಗ್ಯದ, ಒಳ್ಳೆ ಬಿಸಿಲಿನ ವಾತಾವರಣ ಇತ್ತು, ಇನ್ನು ಮುಂದಾದ್ರೂ ಸಹಿತ ಒಳ್ಳೆ ವಾತಾವರಣ ಇದ್ದೇ ಇರ್ತದ ಅನ್ನುವಂತಹ ಒಂದು ಲೆಕ್ಕದೊಳಗೆ ತಾವು ಬಹುಶಃ ಇದ್ದಿರಬಹುದು. ಆದ್ರೆ ಇದೇನ್ರಿ ಇದು, ನೀವು ಮತ್ತೆ ಮಳೆಯನ್ನ ಹೇಳ್ತಾ ಇದ್ದೀರಿ ಅನ್ನುವಂತ ಒಂದು ಆತಂಕ. ಯಾಕಪ್ಪ ಅಂತಂದ್ರ ಹತ್ತಿ ಬೆಳೆಗೆ ಈಗ ಮಳೆ ಆಗಿ ಬರುವುದಿಲ್ಲ, ಅಂತ ಸಂದರ್ಭದೊಳಗೆ ಮಳೆ ಬಂತು ಅಂತಂದ್ರೆ ಹೆಂಗ ಅನ್ನುವಂತ ಒಂದು ಆತಂಕ ತಮಗೂ ಕೂಡ ಇರ್ತದ. ಈ ಒಂದು ಬೆಳವಣಿಗೆ ಆಗಬೇಕಾಯ್ತು ಅಂತಂದ್ರೆ ಎಲ್ಲೋ ಸಮುದ್ರದೊಳಗ, ಬಂಗಾಳ ಉಪಸಾಗರ ಇರಬಹುದು ಅಥವಾ ಅರಬ್ಬಿ ಸಮುದ್ರ ಇರಬಹುದು, ಹಿಂದೂ ಮಹಾಸಾಗರ ಇರಬಹುದು, ಎಲ್ಲಾದರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದ್ರೆ ಅದರ ಮೇಲೆ ಈ ಬೆಳವಣಿಗೆಗಳು ಆಗಿ ನಮ್ಮಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾವ. ಅದೇ ರೀತಿಯಾಗಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಬರುವ ವಾರದೊಳಗೆ ಒಂದು ವಾಯುಭಾರ ಕುಸಿತ ಆಗುವಂತಹ ಲಕ್ಷಣಗಳದಾವ. ಅದರ ಪರಿಣಾಮವಾಗಿ ನಾವು ಶನಿವಾರ 22ರಿಂದ ಮಂಗಳವಾರ 25ರ ತನಕ ನಮ್ಮಲ್ಲಿ ಏನು ವಾತಾವರಣ ಅದ, ಅದು ಮಳೆಯ ವಾತಾವರಣ ಇರ್ತದ. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದ ವಾತಾವರಣ, ಮತ್ತೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಈ ಸಂದರ್ಭದೊಳಗೆ ಕಾಣಿಸಿಕೊಳ್ಳಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎರಡು ಭಾಗಗಳಾಗಿ ನಾವು ಮುಂದಿನ ವಾರವನ್ನ ವಿಂಗಡಣೆ ಮಾಡಬಹುದು. ಮೊದಲಿನ ಮೂರು ದಿನಗಳು ಅಂತಂದ್ರೆ ಬುಧವಾರ 19ರಿಂದ ಶುಕ್ರವಾರ 21ರ ತನಕ ಸ್ವಚ್ಛವಾದಂತಹ ಪ್ರಸನ್ನದಾಯಕವಾದಂತಹ ಒಂದು ಬಿಸಿಲಿನ ವಾತಾವರಣ ಇರ್ತದ. ಆಮೇಲೆ ಶನಿವಾರ 22ರಿಂದ ಮಂಗಳವಾರ 25ರ ತನಕ ಮಳೆಯ ವಾತಾವರಣ ಇರ್ತದ. ಇದಕ್ಕೆ ತಾವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಮೊದಲಿನ ಮೂರು ದಿನಗಳು ಈಗಾಗಲೇ ಹೇಳದಂಗ ನಾನು ತಮಗೆ ಮತ್ತೊಮ್ಮೆ ನಾನು ಹೇಳುವುದಿಲ್ಲ. ಈಗೇನು ಮೊದಲಿನ ಮೂರು ದಿನಗಳದಾವ ಎಲ್ಲಾ ಜಿಲ್ಲೆಗಳಿಗೆ ಅದು ಸೇಮ್ ಇದೆ. ಅದೇ ರೀತಿಯಾದಂತಹ ಒಂದು ವಾತಾವರಣ, ಒಣ ವಾತಾವರಣ, ಪ್ರಸನ್ನದಾಯಕವಾದಂತಹ ವಾತಾವರಣ, ಸ್ವಚ್ಛ ಬಿಸಿಲಿನ ವಾತಾವರಣ ಇರ್ತದೆ ಎಲ್ಲಾ ಜಿಲ್ಲೆಗಳಲ್ಲಿ. ಹಿಂಗಾಗಿ ಶನಿವಾರ 22ರಿಂದ ಮಂಗಳವಾರ 25ರ ತನಕ ಏನು ಅಂಕಿ ಸಂಖ್ಯೆಗಳದಾವ ಜಿಲ್ಲಾವಾರು ಅದನ್ನ ನಾನು ತಮಗೆ ಹೇಳ್ತಾ ಇದ್ದೇನೆ. ಕಲಬುರಗಿ ಜಿಲ್ಲೆ ಒಳಗೆ ಶನಿವಾರ 22ನೇ ತಾರೀಕು ಮಳೆಯಾಗುವ ಸಾಧ್ಯತೆಗಳು %30, ರವಿವಾರ 23ನೇ ತಾರೀಕು 55, ಸೋಮವಾರ 24ನೇ ತಾರೀಕು 60, ಮತ್ತು ಮಂಗಳವಾರ 25ನೇ ತಾರೀಕು %40 ಅನ್ನುವಂತಹ ಒಂದು ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಶನಿವಾರ 27ನೇ ತಾರೀಕು ಮಳೆಯ ಸಾಧ್ಯತೆಗಳು %25, ರವಿವಾರ 23ನೇ ತಾರೀಕು 55, ಅಲ್ಲದೆ ಸೋಮವಾರ ಕೂಡ 24ನೇ ತಾರೀಕು %55, ಮಂಗಳವಾರ 25ನೇ ತಾರೀಕು %40. ರಾಯಚೂರು ಜಿಲ್ಲೆ ಒಳಗೆ ಶನಿವಾರ 27ನೇ ತಾರೀಕು ಮಳೆಯ ಸಾಧ್ಯತೆಗಳು %55, ರವಿವಾರ 23ನೇ ತಾರೀಕು 75, ಸೋಮವಾರ 24ನೇ ತಾರೀಕು 70, ಮತ್ತು ಮಂಗಳವಾರ 25ನೇ ತಾರೀಕು %40. ವಿಜಯಪುರ ಜಿಲ್ಲೆ ಒಳಗೆ ಶನಿವಾರ 27ನೇ ತಾರೀಕು ಮಳೆಯ ಸಾಧ್ಯತೆಗಳು %35, ರವಿವಾರ 23ನೇ ತಾರೀಕು 55, ಸೋಮವಾರ 24ನೇ ತಾರೀಕು 70, ಮತ್ತು ಮಂಗಳವಾರ 25ನೇ ತಾರೀಕು %50. ಕೊಪ್ಪಳ ಜಿಲ್ಲೆ ಒಳಗೆ ಶನಿವಾರ 27ನೇ ತಾರೀಕು ಮಳೆಯ ಸಾಧ್ಯತೆಗಳು %60, ರವಿವಾರ 23ನೇ ತಾರೀಕು 75, ಸೋಮವಾರ 24ನೇ ತಾರೀಕು 65, ಮಂಗಳವಾರ 25ನೇ ತಾರೀಕು %45. ಯಾದಗಿರಿ ಜಿಲ್ಲೆ ಒಳಗ ಶನಿವಾರ 22ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 50%, ರವಿವಾರ 23ನೇ ತಾರೀಕು 70%, ಸೋಮವಾರ 24ನೇ ತಾರೀಕು 60%, ಮತ್ತು ಮಂಗಳವಾರ 25ನೇ ತಾರೀಕು ಶೇಕಡ 45%. ಬಳ್ಳಾರಿ ಜಿಲ್ಲೆ ಒಳಗ ಶನಿವಾರ 27ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 75%, ರವಿವಾರ 23ನೇ ತಾರೀಕು 90%, ಸೋಮವಾರ 24ನೇ ತಾರೀಕು 80%, ಮತ್ತು ಮಂಗಳವಾರ 25ನೇ ತಾರೀಕು ಶೇಕಡ 50%. ಬಾಗಲಕೋಟೆ ಜಿಲ್ಲೆ ಒಳಗ ಶನಿವಾರ 27ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 30%, ರವಿವಾರ 23ನೇ ತಾರೀಕು 55%, ಸೋಮವಾರ 24ನೇ ತಾರೀಕು 60%, ಮಂಗಳವಾರ 25ನೇ ತಾರೀಕು ಶೇಕಡ 40%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶನಿವಾರ 27ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 30%, ರವಿವಾರ 23 ಮತ್ತು ಮಂಗಳವಾರ 25, ಈ ಎರಡು ದಿವಸ 50%, ಸೋಮವಾರ 24ನೇ ತಾರೀಕು ಶೇಕಡ 65%. ಜಹೀರಾಬಾದ್ ತಾಲೂಕಿನೊಳಗ ಶನಿವಾರ 27ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 25%, ರವಿವಾರ 23, ಸೋಮವಾರ 24, ಈ ಎರಡು ದಿವಸ 55, ಮಂಗಳವಾರ 25ನೇ ತಾರೀಕು ಶೇಕಡ 40%. ಇದು ಮಳೆಯ ಸಾಧ್ಯತೆಗಳು ಸವಿಸ್ತಾರವಾಗಿ ಆಯಿತು. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರ, ಬರುವ ವಾರ ಹಿಂದಿನ ವಾರದಂಗ ಇರುವುದಿಲ್ಲ. ಅರ್ಧ ವಾರ ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದ, ಇನ್ನ ಅರ್ಧ ವಾರ ಮಳೆಯ ವಾತಾವರಣ ಇರ್ತದ. ಮಳೆ ಅಂತಂದ್ರೆ ಮಳೆ ದೊಡ್ಡ ಪ್ರಮಾಣದ ಮಳೆ ಏನಲ್ಲ, ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಸ್ವಲ್ಪ ಸಾಧಾರಣ ಚಲೋ ಮಳೆ ಕೂಡ ಆಗಬಹುದು. ಯಾಕಪ್ಪ ಅಂತಂದ್ರೆ, ಈ ವಾಯುಭಾರ ಕುಸಿತ ಒಂದ್ ವೇಳೆ ಆಯಿತು ಅಂತಂದ್ರೆ ಅದರ ಪರಿಣಾಮಗಳನ್ನ ಮತ್ತು ಅದರ ಪ್ರಮಾಣಗಳು ಹೆಚ್ಚು ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಿಂದಿನ ದಿನಗಳಲ್ಲಿ ಸಹಿತ ನಾವು ಇದನ್ನ ಅನುಭವಿಸಿದ್ವಿ. ಯಾವಾಗ ನಾವು 10 ಮಿಲಿಮೀಟರ್ ಅಂತ ಹೇಳಿದಾಗ ಕೆಲವೊಂದ್ ಕಡೆ 100 ಮಿಲಿಮೀಟರ್ ಆದಂತಹ ಉದಾಹರಣೆಗಳು ಕೂಡ ಅದಾವ. ಆಯಾ ಸಮಯಕ್ಕೆ ಏನು ಬದಲಾವಣೆಗಳಾಗ್ತಾವ. ಯಾಕಪ್ಪ ಅಂತಂದ್ರೆ, ಯಾವತ್ತೂ ಚಲನಶೀಲವಾದಂತಹ ಒಂದು ವಿದ್ಯಮಾನ ಅದು. ಮಾರುತಗಳ ವಿದ್ಯಮಾನ ಅಂತಂದ್ರೆ ಚಲನಶೀಲವಾದಂತಹ ಒಂದು ವಿದ್ಯಮಾನ. ಆಯಾ ಸಂದರ್ಭಕ್ಕೆ ಏನೇನು ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಆಗ್ತದೆ, ಎಲ್ಲೆಲ್ಲಿ ಏರುಪೇರುಗಳಾಗ್ತಾವ, ಅಂಥ ಒಂದು ಏರುಪೇರುಗಳ ಮೇಲೆ ವಾತಾವರಣ ನಿರ್ಧಾರ ಆಗ್ತದೆ. ಹೀಗಾಗಿ ಮಳೆಯ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಬಹುದು. ಇದನ್ನ ತಮ್ಮ ಗಮನದೊಳಗ ಇಟ್ಕೊಳ್ಬೇಕು. ಮತ್ತೆ ಈ ಸಂದರ್ಭದೊಳಗ ಗುಡುಗು ಮಿಂಚುಗಳು ಸಹಿತ ಇರ್ತಾವ ಅನ್ನುವಂತ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ವಾರದೊಳಗ ತಾವು ಸ್ವಲ್ಪ ಬೇರೆ ತಯಾರಿ ಮಾಡಿಕೊಳ್ಬೇಕಾಗ್ತದೆ. ಹಂಗೆ ತಯಾರಿ ಮಾಡಿಕೊಂಡು ನೀವು ನಿಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಆತ್ಮೀಯರೆ, ವಾತಾವರಣವನ್ನ ನಾವು ಎದುರಿಸಬೇಕು ಅಂತಂದಾಗ ಅದಕ್ಕೆ ಸೂಕ್ತವಾದಂತಹ ತಯಾರಿಯನ್ನ ಮಾಡಿಕೊಳ್ಬೇಕು. ಒಂದ್ ವೇಳೆ ಬೆಳೆ ಹಾನಿಯಾಯಿತು ಅಂತಂದ್ರೆ ಅದನ್ನು ನಾವು ಯಾವ ರೀತಿ ರಿಕವರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡ್ತಾ ಇದೆ ಬೆಳೆ ವಿಮೆಯ ರೂಪದೊಳಗ. ಹಿಂಗಾಗಿ ಬೆಳೆ ವಿಮೆ ಮಾಡೋದ್ರ ಕಡೆ ನಾವು ಗಮನ ಹರಿಸಬೇಕಾಗ್ಯದ. ಇವತ್ತಿನ ದಿವಸ ಹಿಂಗಾರಿ ಬೆಳೆ ಮತ್ತ ಬೇಸಿಗೆ ಬೆಳೆಯ ಬೆಳೆ ವಿಮೆ ಮಾಡಿಸೋದಕ್ಕ ಈಗ ತಮಗೆ ಅವಕಾಶಗಳದಾವ. ಅದಕ್ಕೆ ತಾವು ಈ ಕಡೆ ಲಕ್ಷ ವಹಿಸಬೇಕು. ಕೃಷಿ ಇಲಾಖೆ ಬೆಳೆ ವಿಮೆ ಮಾಡ್ರಿ ಅಂತ ಹೇಳಿ ರೈತರಿಗೆ ವಿನಂತಿ ಮಾಡಿಕೊಳ್ತಾ ಇದೆ. ಏನು ಹಿಂಗಾರಿ ಬೆಳೆಗಳದಾವ, ಕಡ್ಲಿ, ಜೋಳ, ಗೋಧಿ, ಮೆಣಸಿನಕಾಯಿ, ಹತ್ತಿ, ಇವುಗಳಿಗೆ ತಾವು ವಿಮೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಅದ. ಅದಕ್ಕೆ ದಯವಿಟ್ಟು ತಾವು ಎಲ್ಲರೂ ಇದ್ರ ಕಡೆ ಮನಸ್ಸು ಕೊಡಬೇಕು, ಗಮನ ಹರಿಸಬೇಕು, ವಿಮೆ ಮಾಡಿಸಬೇಕು. ವಿಮೆಯನ್ನು ಬಹಳ ಇರುವುದಿಲ್ಲ, ಎಕರೆಗೆ 100-200 ರೂಪಾಯಿ ಅಷ್ಟು ಆಸ್ಪಾಸ್ನೊಳಗಿರ್ತದೆ. ಈಗಾಗಲೇ ನಾವು ಅದನ್ನ ತಮ್ಮ ಗಮನಕ್ಕಾಗಿ ರೈತರಿಗೆ ಸಲಹೆ ಒಳಗ ಬೆಳೆ ವಿಮೆ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀವಿ. ಅದನ್ನು ಕೂಡ ತಾವು ಕೇಳಬಹುದು. ಆ ಪ್ರಕಾರ ನೀವು ವಿಮೆ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದು ಪ್ರೊಟೆಕ್ಷನ್, ಸುರಕ್ಷತೆ ಸಿಗ್ತದೆ ಅಂತ ಹೇಳಿ. ಈ ಬೆಳೆ ವಿಮೆ ಮಾಡಿಸೋದಕ್ಕೆ ಕೆಲವು ಬೆಳೆಗಳಿಗೆ ಡಿಸೆಂಬರ್ 1 ಕೊನೆಯ ದಿನ ಇದೆ, ಡಿಸೆಂಬರ್ 15 ಕೊನೆ ದಿನ ಇದೆ, ಡಿಸೆಂಬರ್ 31 ಕೊನೆಯ ದಿನ ಇದೆ. ಇನ್ನು ಕೆಲವು ಬೆಳೆಗಳಿಗೆ, ಭತ್ತಕ್ಕೆ ಹೇಳಬೇಕು ಅಂತಂದ್ರೆ ಫೆಬ್ರವರಿ 2026 27ನೇ ತಾರೀಕು ಕೊನೆಯ ದಿನ ಇದೆ. ಇದನ್ನ ತಾವು ಗಮನಿಸಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿಯಾಗ್ರಿ, ಇಲ್ಲ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಭೇಟಿಯಾಗ್ರಿ. ಅಲ್ಲಿ ತಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ನಿಮ್ಮ ಏನು ಬೆಳೆ ವಿಮೆ ಇರ್ತದೆ ಅದನ್ನ ನಿಮ್ಮ ಸಂಬಂಧಿಸಿದಂತಹ ಬ್ಯಾಂಕಿನೊಳಗೆ ನೀವು ತುಂಬಬೇಕಾಗ್ತದೆ. ಅದಕ್ಕೆ ಬ್ಯಾಂಕಿನ ಸಿಬ್ಬಂದಿಯನ್ನು ಕೂಡ ತಾವು ಸಂಪರ್ಕ ಮಾಡಬಹುದು. ಒಟ್ಟಾರೆಯಾಗಿ ವಿಮೆ ಅನ್ನುವಂಥದ್ದೇನದ ತಾವು ದಯವಿಟ್ಟು ತಪ್ಪಿಸಬಾರದು. ವಿಶೇಷವಾಗಿ ಈಗೇನು ಏರುಪೇರು ಆದಂತಹ ವಾತಾವರಣ ಇರ್ತದೆ, ಅದಕ್ಕೆ ಹೊಂದಾಣಿಕೆ ಆಗುವಂತಹ ಒಂದು ಬೆಳೆ ವಿಮೆ ಯೋಜನೆ ಇದು ಇರುವುದರಿಂದ ವಿಶೇಷವಾಗಿ ನೈಸರ್ಗಿಕ ವಿಕೋಪಗಳನ್ನ ನಾವು ಎದುರಿಸೋದಕ್ಕೆ ಸಾಧ್ಯ ಆಗಲಿ ರೈತರಿಗೆ ಅನ್ನೋ ಕಾರಣಕ್ಕಾಗಿನೇ ಈ ಬೆಳೆ ವಿಮೆ ಯೋಜನೆ ಮಾಡಿರುವಂತದ್ದು.

ನೋಡಲ್ಲ ನಂಬಿಲ್ರಪ್ಪ ನಮ್ ಪಾರುಗಳು ಅವ್ರು ತರಿಸ್ಬೇಕಂದ್ರೆ ತರದು ಹೋಗ್ಲಿಲ್ರಪ್ಪ ರುಚಿ ಹಿಡಿಸಿಲ್ಲ ಅಂತ ಇಟ್ಕೋರಿ ತಿಂದಿಲ್ಲ ನಿಮ್ಗೇನಾಗದ ನೋಡ್ರಿ ಒದ್ದಟ್ತನದ ಮಾತು ಅಂದ್ರ ಅದಕ್ಕಿಲ್ರಪ್ಪ ತಪ್ಪಾಯ್ತು ನೀವು ಮಾತಾಡಿದಕ್ಕೆ ನನಗ ಕ್ಷಮ ಮಾಡ್ರಿ ಅಂತ ಹೇಳಿ ಅವ್ರ ಜಾಗ ಕಾಲ್ ಕೊಡ್ತಾರೆ ನೋಡಲ್ಲ ಇಷ್ಟಾದ್ರೂ ಬುದ್ಧಿ ಬರಬಾರ್ದ ನಾವ್ ಹಿಂಗ ಅಂದದಕ್ಕೆ ಇಷ್ಟು ಮಾತು ಅನ್ಸ್ಕೋಬೇಕಾಯ್ತವ ಅಂತ ಹೇಳ ಅಷ್ಟಕ್ಕೆ ಹೋದ್ರು ಅವ್ರು ಹೋದ್ರು ಅವ್ರು ಹೋದ್ರು ಎಲ್ಲ ಹೋದ್ರು ನಾ ವಿಚಾರ ಮಾಡ್ಕೊ ಹೋತಕ್ ಕೂತ ಶಬಕ್ ನಾನ್ ಅನ್ಕೊಂಡೆ ಅಂದ್ರೆ ಅವ್ರ ಇಬ್ಬರದ್ರಾಗ ಸರಿ ಯಾರ್ದು ಅಲ್ಲಿ ಏನ್ ಸಮಸ್ಯೆ ಆಯ್ತು ಹೌದಲ್ಲ ಹೌದು ಈಗ ರೈತನು ಬೆಳಿತಾನ ರೊಟ್ಟಿ ಇರ್ಲಿ ಪಲ್ಯ ಇರ್ಲಿ ತರಕಾರಿ ಇರ್ಲಿ ಏನೇ ಇರ್ಲಿ ಬೇಳೆ ಇರ್ಲಿ ಹೌದು ಕಷ್ಟ ಪಟ್ಟಿರ್ತಾನ ಹೌದು ಒಂದ್ ಕಾಳು ಅವ ಬಿತ್ತಿದ ಮೇಲೆ ರಾಶಿ ಆಗತ್ತಾನ ಎಷ್ಟು ಬಿಸಿಲಾಗಿ ನಿಂತಿರ್ತಾನ ಎಷ್ಟು ಮಳೆ ನಿಂತಿರ್ತಾನ ಚಳಿಗೆ ಮೈ ಒಡ್ಡಿ ಕೆಲಸ ಮಾಡಿರ್ತಾನೆ ಮಾಡಿದ ಅದು ರಾಶಿಯಾಗಿ ಬಂದಿರ್ತಾನೆ ಹೌದು ರೊಕ್ಕ ನಮ್ದೇ ಇರ್ತಿರ್ಬೇಕು ಅದೇ ಆದ್ರ ಅನ್ನ ನಾವು ವೇಸ್ಟ್ ಮಾಡಿದ್ರ ಅದು ಅಪರಾಧ ಹೌದಿಲ್ಲ ಖರೆ ಅದ ಒಂದು ಕಾಳು ಬೆಳೆಯೋ ನಿನಗ ತಾಕತ್ ಇಲ್ಲ ಅಂದ್ಮೇಲೆ ಅದು ವೇಸ್ಟ್ ಮಾಡೋ ತಾಕತ್ನು ಬೇಡಪ್ಪ ನಿನಗ ಆ ಅಧಿಕಾರ ನಮ್ಗೆ ಹೌದು ಹೌದು ಹೌದಲ್ಲ ಹೌದು ಯಾಕಂದ್ರ ನಮ್ಮ ದೇಶದಾಗ ಸಾಕಷ್ಟು ಜನ ಒಂದ್ ಹೊತ್ತು ಊಟ ಮಾಡ್ಕೊಂಡು ಆಮೇಲೆ ಊಟ ಸಿಗ್ಲಾರ್ದೆ ಇರುವಂತ ಪ್ರಸಂಗದಾಗ ಕೆಲವೊಂದ್ಸಲ ನೋಡ್ ಬಡತನ ಇರುವಂತ ಈ ರೀತಿ ನಾವು ಹಾಳು ಮಾಡ್ಕೊಂಡದ ಏನಾಗಿತ್ತಂದ್ರೆ ರೇಟ್ ಹೆಚ್ಚಾಗುತ್ತೆ ಖರೆ ಅದು ಅರ್ಧ ವೇಸ್ಟ್ ಆಯ್ತಲ್ಪ ಇಲ್ಲಿ ವೇಸ್ಟ್ ಆಯ್ತು ಇದು ಒಂದ್ ಕತ್ತಿಯಾದ್ರೆ ಶೋಭಕ ಇನ್ನೊಂದು ಈ ಲಗ್ನ ಸಭೆ ಸಮಾರಂಭ ನಾನು ಅದೇ ವಿಚಾರ ಮಾಡ್ಲಿಕ್ಕೆ ಈಗ ಒಂದ್ ಮನೆಯೊಳಗೇನೆ ನಾವು ಸಭೆ ಸಮಾರಂಭ ಅಂತೂ ಬಿಡು ನಾಕ್ ಮಂದಿ ಹೆಚ್ಚಿಗೆ ಬರ್ತಾರೆ ಕಡಿಮೆ ಬೀಳ್ತದ ಅಂತ ಅನ್ನೋ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡಬಹುದು ಸ್ವಲ್ಪ ಜಾಸ್ತಿ ಮಾಡ್ಬೇಕದನು ನೀ ಹೂ ಅಂತ ಮಾಡಿ ಅಲ್ಲಿ ಮೋರಿಗೆ ಹಾಕಿ ಬರೋದು ಚಲೋ ಅಲ್ಲದು ಹೌದು ನಮ್ಗ್ ಗೊತ್ತಿರ್ತದಪ್ಪ ನಾವ್ ಎಷ್ಟು ಮಂದಿ ಹೇಳಿವಿ ಅಷ್ಟು ಮಂದಿ ಲೆಕ್ಕ ಮಾಡ್ಕೊಂಡು ಮಾಡಿಸ್ಬೇಕಪ್ಪ ಅದೆಲ್ಲ ಬಿಟ್ಟು ಹೂ ಅಂತ ಮಾಡಿಸೋದು ತೆಕ್ಕಿ ಕಟ್ಲೆ ಜಾಸ್ತಿ ಮಾಡಿಸೋದು ಆಮೇಲೆ ಯಾರು ತಿನ್ಲಿಕ್ಕೆ ಆಗಂಗಿಲ್ಲ ಮನೆಗೆ ಒಯ್ಯವರು ಒಯ್ದಿರ್ತಾರ ಒಯ್ದ್ರೂ ಅಷ್ಟು ಜಗ್ಗೆ ಉಳಿದಿರ್ತದೆ ಇದು ಒಂದು ರೀತಿ ಆದ್ರೆ ಇನ್ನೊಂದ್ ಏನಂದ್ರೆ ಜನರ ಬಳಿ ಒಂದು ಫ್ಯಾಷನ್ ಟೈಪ್ ಆಗಿದವ ಹೌದು ತಾಟ್ನೆ ಹಾಕೊಂಡು ಅಷ್ಟು ಖಾಲಿ ಮಾಡಬಾರ್ದು ಅನ್ನೋದು ಅಲ್ಲ ಒಂದಂದ್ರೆ ಎರಡು ಚಪಾತಿ ಹಾಕೊಳ್ಳೋದು ಪಲ್ಯ ಎರಡು ಸಲ ಹಾಕೊಳ್ಳೋದು ಇನ್ನೊಂದು ಹಾಕೊಳ್ಳೋದು ಒಂದ್ ಸ್ವಲ್ಪ ತಿನ್ನೋದು ಉಳಿದ ಹಂಗ ಒಯ್ದು ತಾಟಿಟ್ಟು ಬಿಡು ಅಂತಂದ್ರೆ ಇಲ್ಲಿ ನಮ್ದು ಏನು ನಾವು ತೋರಿಸ್ತೀವಿ ಅಲ್ಲಿ ಉಳಿಲಿಲ್ಲ ಕಡಿಮೆ ಬಿಡ್ತಾರೆ ಇವ್ರು ತಿಂದಿರ್ತಾರ ಇವರು ತಿಂದಿರಂಗಿಲ್ಲ ಅಲ್ಲಿ ಉಳಿದಿರಂಗಿಲ್ಲ ಮತ್ತೆ ಅಂದ್ರೆ ವೇಸ್ಟ್ ಎಷ್ಟಾಯ್ತು ಒಂದ್ ರೀತಿ ನ್ಯಾಷನಲ್ ವೇಸ್ಟ್ ಅಂತೀವಲ್ಲ ಖರೆ ಹಂಗ ಹೌದು ಹೌದು ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮದ ನಾವೇನ್ ಊಟ ಮಾಡ್ಬೇಕಾಗಿರ್ತಾನವ ಇನ್ನೊಂದ್ಸಲ ಹಾಕೊಂಡು ಬಂದ್ರಾಯ್ತಲ್ಲ ಖರೆ ಅದ ಈಗ ಬಫೆ ಬಂದಿರೋದೇ ಅದೇ ಉದ್ದೇಶದಿಂದಪ್ಪ ಅಂದ್ರೆ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದನೇ ಬಫೆ ಅಂತ ಮಾಡಿರಪ್ಪ ಈಗ ಅದ್ರದಾಗೂ ನಾವು ಅಷ್ಟು ಹಾಕೊಂಡು ಬಂದು ಚಲ್ತೀನಿ ಅಷ್ಟು ಅಂತಂದ್ರೆ ಹೆಂಗದು ಹೆಂಗಾಗ್ತದೆ ಮತ್ತೆ ಒಂದೇ ಸಲ ಬಡಿಸ್ಕೊಂಡು ಬರೋದ್ರಾಗ ಏನಿರ್ತದೆ ಹೌದು ಮತ್ತೆ ಅಲ್ಲಿಂದ ಹೋಗ್ಲಿಕ್ಕೆ ಅಂದ್ರೆ ಕಾಲ್ ನೋಯ್ತವೇನು ಅದು ಕಾಲ್ ನೋಯೋದು ಅಂತ ಇರ್ಲಿ ಹೋಗ್ಲಿಕ್ಕೆ ಬೇಸರಾದ್ರೂ ತನಗೆ ಎಷ್ಟು ನಾ ತಿನ್ನೋದ್ ಕೆಪಾಸಿಟಿ ಇರ್ತದಪ್ಪ ನಾ ಎಷ್ಟು ತಿನ್ಬಹುದು ಒಂದ್ ತಿನ್ಬಹುದು ಅರ್ಧ ಚಪಾತಿ ತಿನ್ಬಹುದು ಒಂದಿಷ್ಟು ಅನ್ನ ತಿನ್ಬಹುದು ಅಷ್ಟ ಹಾಕೊಂಡ್ ಬಂದ್ಬಿಟ್ರೆ ಮುಗಿದೋಯ್ತಲ್ಲ ಅಲ್ಲೇ ಇರ್ತದೆ ಎಲ್ಲ ಕಣ್ಣಿಗೆ ಕಾಣಿಸ್ತಿರ್ತದೆ ನಿನಗೆ ಯಾವ್ದು ಬೇಕು ಅದನ್ನ ಹಾಕೊಳ್ಳೋದು ಆಮೇಲೆ ಇನ್ನೊಂದು ಎರಡು ಮೂರು ಪಲ್ಯ ಮಾಡಿರ್ತಾರೆ ಹೌದು ಎಲ್ಲಾ ಪಲ್ಯ ಟೇಸ್ಟ್ ನಮ್ಗೆ ಹಿಡಿಸೋದಿಲ್ಲ ಹೌದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಯಾವ್ದು ಟೇಸ್ಟ್ ಹಿಡಿಸ್ತಲ್ಲ ಅದ ಇನ್ನೊಂದ್ಸಲ ಹಾಕೊಂಡು ಬರ್ಬಹುದು ಹೌದು ಖುಷಿಯಿಂದ ತಿಂದಂಗೆ ಆಗುತ್ತೆ ಯಾವ್ದು ರುಚಿ ಅದೇ ತಿಂದಂಗೆ ಆಗ್ತದೆ ಹೌದಲ್ಲ ಹೌದು ಹೌದು ಅದಕ್ಕೆ ಈ ರೀತಿ ವೇಸ್ಟ್ ಆಗ್ಬಾರ್ದು ಎಲ್ಲರೂ ನಾವು ಕಾಳಜಿ ತಗೋಬೇಕು ಆಮೇಲೆ ಮನೆಗೂ ಸಹಿತ ಅಷ್ಟೇ ಮನೆಯೊಳಗೂ ಒಬ್ಬೊಬ್ರಿಗೆ ಲೆಕ್ಕನೆ ಹತ್ತಂಗಿಲ್ಲಪ್ಪ ನಾವ್ ಎಷ್ಟ್ ಮಂದಿದ್ದೀವಿ ನಮಗ್ ಎಷ್ಟ್ ಬೇಕಾಗ್ತದ ಅನ್ನ ಎಷ್ಟ್ ಬೇಕು ಪಲ್ಯ ಎಷ್ಟ್ ಬೇಕು ನಮಗ್ ಚಪಾತಿ ಎಷ್ಟ್ ಬೇಕು ರೊಟ್ಟಿ ಎಷ್ಟ್ ಬೇಕು ಇದೆಲ್ಲ ಲೆಕ್ಕ ಬೇಕಲ್ಲ ದಿನಕ್ಕೆ ದಿನ ಲೆಕ್ಕ ಇದ್ರ ಲೆಕ್ಕದ ಮೇಲೆ ನಿಂತ್ಕೊಂಡಿದಪ್ಪ ಜೀವನ ಎಲ್ಲ ಲೆಕ್ಕಿಲ್ಲದೆ ಜೀವನ ಲೆಕ್ಕಿಲ್ಲದೆ ಜೀವನ ಮಾಡ್ಕೊಂಡ್ರೆ ಮತ್ತೆ ಹಾಳಾಗ್ತದ ನೋಡಿಲ್ಲ ಸಾಲ ಹೆಚ್ಚಾಗ್ತದೆ ಮತ್ತೆ ಸಾಲ ಹೆಚ್ಚಾಗ್ತದೆ ಖರೆ ಅದ ಈಗ ಲೆಕ್ಕಿರ್ಲಿಲ್ಲ ಅಂದ್ರೆ ಲೆಕ್ಕ ತಪ್ಪು ಅಂತ ಖರೆ ಹೌದು ಹೌದು ಜೀವನ ಲೆಕ್ಕ ತಪ್ಪಿ ಜೀವನದ ಲೆಕ್ಕನೆ ತಪ್ಪಿ ಬಿಡ್ತದ ಈಗ ಒಬ್ಬೊಬ್ರಿಗೆ ಹೇಳದ್ನಿಲ್ಲ ಗಳೆ ಲೆಕ್ಕನೆ ಹತ್ತಂಗ್ಲ ಅಂತ ಹೇಳಿ ಎಷ್ಟೆಷ್ಟು ಮಾಡ್ಬಿಡದಪ್ಪ ಮುಂಜಾನೆ ಮಾಡಿದ್ದ ಸಂಜೆಗೂ ತಿಂದು ಸಂಜೆಗೆ ಉಳಿತು ಮತ್ತೆ ಮುಂಜಾನೆ ತನಕ ಉಳಿದಿರ್ತದ ಮುಂಜಾನೆ ತಿನ್ಲಿಕ್ಕೆ ಆಗ್ತೇನೆ ಮತ್ತೆ ಅದು ಮತ್ತೆ ಸೀದಾ ಇದಕ್ಕೆ ಹೋಗ್ಬೇಕದು ಮೂರಿಗೆ ಮತ್ತೆ ಹಳ್ಳಿಯಾಗಾದ್ರೆ ದನಗಳಿರ್ತಾವಪ್ಪ ಏನ ಉಳಿದ್ರು ಹಾಕ್ಬಹುದು ಅದು ಎಷ್ಟು ಹಾಕ್ಬಹುದು ದನಗಳಿಗೆ ಸಹಿತ ಹೆಚ್ಚಿಗೆ ಹಾಕ್ಲಿಕ್ಕೆ ಬರಂಗಿಲ್ಲಪ್ಪ ಹೊಟ್ಟೆ ಒಬ್ಬ ಕೊಡ್ತಾವ ಅವು ಹೆಚ್ಚಿಗೆ ತಿನ್ನೋದ್ರೆ ಅವು ಎಷ್ಟು ಬೇಕು ಅಷ್ಟೇ ತಿಂತಾವ ಖರೆ ಅದು ಹೆಚ್ಚಿಗೆ ನೀವು ಮುಸುರಿ ಇಟ್ಟು ಅಂತ ಇಟ್ಕೋ ತಿನ್ನೋದಿಲ್ಲ ತಿನ್ನಂಗಿಲ್ಲ ಖರೆ ಅದು ಅಂತಂದ್ಮೇಲೆ ನಾವು ಸಹಿತ ಒಂದು ಲೆಕ್ಕ ಹಾಕೊಂಡು ಯಾಕಂತಂದ್ರೆ ರೈತ ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಹೌದು ಆಮೇಲೆ ಅದಕ್ಕೆ ನಾವು ಒಂದೊಂದು ಅನ್ನ ಊಟ ಮಾಡುವಾಗ ರೈತನನ್ನ ನೆನಿಬೇಕು ಒಬ್ಬ ರೈತ ಕಷ್ಟಪಟ್ಟು ಬೆಳೆಸಿದ್ದನ್ನ ನಾನು ಊಟ ಮಾಡಿತೀನಿ ನನ್ನ ಬಾಯಿಯೊಳಗೆ ನಡೆದದ ಇದಕ್ಕೆ ನಾನು ನಮಸ್ಕಾರ ಮಾಡಿ ತಿನ್ನಬೇಕು ಆ ಒಂದು ಪೂಜ್ಯ ಭಾವನೆ ನಮ್ಮ ಹತ್ರ ಬಂದ್ರೆ ಈ ರೀತಿ ಹಾಳಾಗುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಖರೆ ಅದ ಖರೆ ಅದ ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ಶಿವರಾಮ್ ಗೇಮೂರ್ ರಾಠೋಡ್ ಹಾಗೂ ಸಂಕಡಿಗರಿಂದ ಲಂಬಾಣಿ ಭಜನೆ ಪದ. ಗರಿಬಗರೇರಿ ಹತೋರಿ ರೇ ಬಾಬು ಹೇ ಬಾದೆ ದುಡೆ ಕಬೇರಾ ಫೇರಿ ರೇ ಬಾಬು ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಲಂಬಾಣಿ ಭಜನೆ ಪದ. ಬರೇ ಮತಾ